ಇದುವರೆಗೂ ಶಿರಸಿ ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ಫೆಬ್ರವರಿ 1 ರಿಂದ 3 ರವರೆಗೆ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳದ ಕುರಿತು ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಮಂಜುನಾಥ್ ತೋಟದ್ ಅವರಿಂದ ಮಾಹಿತಿ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ, ವೈದ್ಯರ ಸಲಹೆಯಂತೆ ಗುಳಿಗೆಯ ಸೇವನೆ. ಕಿರು ಪ್ರಹಸನ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಕಾರವಾರ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರುಗಳಾದ ಡಾ ವಿನಾಯಕ್ ಕಾಮತ್ ಮತ್ತು ಸುಪ್ರೀತ್ ಗಾಂವ್ಕರ್ ಹಾಗೂ ಭೌತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಮಾಧುರಿ ಪ್ರಭು. ಆಕಾಶವಾಣಿ ಕಾರವಾರ. ಪ್ರಹಸನ, ವೈದ್ಯರ ಸಲಹೆಯಂತೆ ಗುಳಿಗೆಯ ಸೇವನೆ. ರಚನೆ ಡಾ ವಿನಾಯಕ್ ಕಾಮತ್. ಕೇಳಿ ಪ್ರಹಸನ, ವೈದ್ಯರ ಸಲಹೆಯಂತೆ ಗುಳಿಗೆಯ ಸೇವನೆ. ಎಂದಿನಂತೆ ನಮ್ಮ ಸಂಜ್ಞಾ ಮಂಗ್ಯಾ ಜೋಡಿ ಅರ್ಥಾತ್ ಸಮ್ಮು ತಮ್ಮು ಜೋಡಿ ಸಂಜೆಯ ನಡೆದಾಟ ನಡೆಸಿತ್ತು. ಇದ್ದಕ್ಕಿದ್ದಂತೆ ಸಮ್ಮು ಕೆಜಿಎಫ್ ನ ದೊಡ್ಡಮ್ಮನಂತೆ ತಡೆಯಿಲ್ಲದಂತೆ ಅಕ್ಷೀಯ ಗುಂಡುಗಳನ್ನು ಹಾರಿಸತೊಡಗಿದ. ಜೋಡಿ ನಳಿಕೆ ಬಂದೂಕಿನಿಂದ ಸತತ ಗುಂಡು ಹಾರಿದ ಮೇಲೆ ಬಂದೂಕು ಹೊಡೆತದ ಉಳಿಕೆಗಳು ಅಂದರೆ ಗನ್ಶಾಟ್ ರೆಸಿಡ್ಯೂಸ್ ಹೊರಬರಬೇಕಲ್ಲ. ಸಮ್ಮುವಿನ ಮೂಗೆಂಬ ಜೋಡು ನಳಿಕೆಯಿಂದ ಬಳಬಳನೆ ನೀರು ಸೋರತೊಡಗಿತು. ಕಣ್ಣು ಕಲ್ಲಂಗಡಿ ಕೆಂಪಾಗಿ ಕಂಡ್ರಸ ಸುರಿಸತೊಡಗಿದವು. ಆರಾಮವಾಗಿದ್ದ ಸಮ್ಮುವಿಗೆ ಒಮ್ಮೆಗೆ ಯಾವ ದೇವ ಮೆಟ್ಟಿತೆಂದು ಪಮ್ಮು ಗಾಬರಿ ಬಿದ್ದ ಮತ್ತು ಸಮ್ಮುವನ್ನು ರಸ್ತೆಯಿಂದ ಪಕ್ಕ ಕೆಳೆದು ತಂದ. ಸಮ್ಮು ಮೂಗೊರೆಸಿಕೊಂಡು ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಸಂದೇಹ ಮೂರ್ತಿ ಪರಿಹಾರ ಮೂರ್ತಿ ಅಲಿಯಾಸ್ ಸಮ್ಮು ಪಮ್ಮುಗಳ ನಡುವೆ ತಾಳಮದ್ದಳೆ ಪ್ರಾರಂಭವಾಯಿತು. ಏನಾತ್ಲಿ ಈಗಾರ ಆರಾಮಿದ್ದಿಲ್ಲ, ಒಮ್ಮಿಗೆ ಏನಾತ ಹಿಂಗ್ಯಾಕ ಅಕ್ಸಿ ಹೊಡೆಯಾಕತ್ತಿ? ಏನಿಲ್ಲ ದೋಸ್ತ, ಅದು ಧೂಳಿತ್ತಲ್ಲ ಅದಕ್ಕೆ ಸ್ವಲ್ಪ ಎನರ್ಜಿ ಆತ. ಲೇ ಅದು ಎನರ್ಜಿ ಅಲ್ಲಲೇ, ಎಲರ್ಜಿ ಅನ್ನೋ. ಎಲರ್ಜಿನೋ ಎನರ್ಜಿನೋ ಏನೋ ಒಂದ್ ಸಿಟ್ರಿಸನ್ ತಗೊಂಡ್ರೆ ಎಲ್ಲ ಸರಿ ಹೋಗ್ತದ. ನಿನಗ ಸಿಟ್ರಿಸಿನ್ ತಗೊಳಕ್ ಯಾರ್ ಹೇಳಿದ್ಪ? ಅದನ್ನ ಯಾರ್ ಹೇಳ್ಬೇಕು, ಅದು ಓವರ್ ದ ಕೌಂಟರ್ ಔಷಧಿ ಐತಿ. ಯಾವ ಮೆಡಿಕಲ್ ಶಾಪ್ ನ ಕೇಳಿದ್ರು ಕೊಡ್ತಾರ, ಹೋಗಿ ತಗೊಳದು. ಈ ತರ ಅಲರ್ಜಿ ಆಗೈತಿ ಅಂತ ಹೇಳಿದ್ರ ಅಲರ್ಜಿ ಕೆಮ್ಮು ಎಲ್ಲ ಹೋಗ್ತೈತಿ. ಅದ ಖರೀಪ, ಆದ್ರೆ ಯಾರ ಡಾಕ್ಟರ್ ಕಡೆ ಕೇಳಿ ತಗೊಂಡ್ರೆ ಚಲೋ. ಹೋಗ್ಲೇ ಹೋಗ, ಇಂದ ಸಣ್ಣ ಪುಟ್ಟದಕ್ಕೆಲ್ಲ ಡಾಕ್ಟರ್ ಕಡೆ ಯಾವ ಹೋಗವ. ಅದ್ರಾಗೂ ಈ ಗೋವಿಂದ ಡಾಕ್ಟರ್ ಕಡೆ ಹೋದ್ರಂತೂ ಮುಗೀತು. 5 ರೂಪಾಯಿ ಗುಳಗಿದಾಗ ಆಗೋದಕ್ಕ 500 ಕನ್ಸಲ್ಟೇಷನ್, ಮ್ಯಾಲ 1,000 ಟೆಸ್ಟ್, ಒಂದ್ ಸಣ್ಣ ಮದ್ವಿ ಮಾಡಿಸೇ ಕಳಿಸೋದವನು. ಈ ಆಕ್ಸಿಜನ್ ಹೊಸದಲ್ಲ ನಂಗೆ. ಸುಮ್ನೆ ಮೆಡಿಕಲ್ ಶಾಪ್ ನಾಗ ಹೋಗಿ ಹಿಂಗೈತಿ ಹಿಂಗಾಗೈತಿ ಅಂತ ಹೇಳಿದ್ರ ಅವನೇ ಸಿಟ್ರಿಸನ್ ಕೊಡ್ತಾನ. ಬಾ ನಡಿ. ಏ ಅವೆಲ್ಲ ಆಗಂಗಿಲ್ಪ, ಡಾಕ್ಟರ್ ಕಡೆ ಹೋಗೋದೆ. ಜೋಡೆತ್ತುಗಳು ಹತ್ತಿರದಲ್ಲೇ ಇದ್ದ ಡಾಕ್ಟರ್ ಕ್ಲಿನಿಕ್ ಗೆ ನಡೆದವು. ಸಮ್ಮು ತನ್ನ ಸಮ್ಮೂಟಮ್ಸ್ಗಳನ್ನು ಅಂದರೆ ಸಮ್ಮುವಿನ ಸಿಂಪ್ಟಮ್ಸ್ಗಳು ಕೆಲವೊಮ್ಮೆ ಅದ್ವಿತೀಯವಾಗಿರುವುದರಿಂದ ತಮ್ಮು ಅದನ್ನು ಸಮ್ಮೂಟಮ್ಸ್ ಎನ್ನುತ್ತಾನೆ. ಅದನ್ನು ಆ ಡಾಕ್ಟರ್ಗೆ ವಿವರಿಸಿದ. ಅವರು ಪರೀಕ್ಷಿಸಿ 2 ಗುಳಿಗೆ ಕೊಟ್ಟು ಈಗೊಂದು ಮರುದಿನ ಬೆಳಗ್ಗೊಂದು ತೆಗೆದುಕೊಳ್ಳಲು ತಿಳಿಸಿದರು. ಈಗ ಗುಳಿಗೆ ನುಂಗಲು ನೀರು ಬೇಕಾದ್ದರಿಂದ ಇಬ್ಬರು ಅಲ್ಲೇ ಪಕ್ಕದಲ್ಲಿದ್ದ ದರ್ಶಿನಿಗೆ ನುಗ್ಗಿದರು. ಇನ್ನೇನು ಗುಳಿಗೆಯನ್ನು ಕವಚದಿಂದ ಹೊರಗೆ ತೆಗೆಯುವಷ್ಟರಲ್ಲಿ ಕವಚದ ಮೇಲಿರುವ ರಾಸಾಯನಿಕದ ಅಂಶದ ಮೇಲೆ ಸಮ್ಮುವಿನ ಕಣ್ಣಾಡಿತು. ಸಮ್ಮು ಒಮ್ಮೆಗೆ ಹೌಹಾರಿದ. ಸಿಟ್ರಿಸನ್ 5 ಮಿಲಿಗ್ರಾಂ ಕೊಟ್ಟಿರುತ್ತಾರೆ ಎಂಬ ನಂಬಿಕೆಯಲ್ಲಿದ್ದ ಸಮ್ಮುವಿಗೆ ಅಲ್ಲಿ ಲೆವೋಸಿಟ್ರಿಸನ್ 2.5 ಮಿಲಿಗ್ರಾಂ ಎಂದಿದ್ದದ್ದು ನೋಡಿ ಒಮ್ಮೆಗೆ ಧಸಕ್ಕಾಯಿತು. ಇದನ್ನು ಪಮ್ಮುವಿಗೆ ತಿಳಿಸಿದ ಸಮ್ಮು ಗುಳಿಗೆ ಬದಲಾಯಿಸಿ ಬರಲು ಮತ್ತೆ ಡಾಕ್ಟರ್ ಕಡೆ ಹೊರಟ. ಲೆವೋಸಿಟ್ರಿಸನ್ ಎನ್ನುವುದು ಸಿಟ್ರಿಸನ್ ದೇ ಸಕ್ರಿಯ ರೂಪ ಎನ್ನುವ ವಿಷಯ ಪಮ್ಮುವಿಗೆ ತಿಳಿದೇ ಇತ್ತು. ಆದರೆ ಈಗ ಸಮ್ಮುವಿನ ಸಂದೇಹಗಳನ್ನು ಪರಿಹಾರ ಮಾಡುವ ಮೊದಲು ಪಮ್ಮು ತನಗಿದ್ದ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿತ್ತು. ಇದು ಸಮ್ಮು ಬರುವಷ್ಟರಲ್ಲಿ ಆಗಬೇಕಾಗಿದ್ದ ತುರ್ತು ಕೆಲಸ. ಪಮ್ಮು ತಡಮಾಡದೆ ಎಲ್ಲವನ್ನೂ ಗೂಗಲಿಸಿಕೊಳ್ಳುವಷ್ಟರಲ್ಲಿ ಸಮ್ಮುವಿನ ಆಗಮನವಾಯಿತು. ದೋಸ್ತ, ಸಿಟ್ರಿಸನ್ ಮತ್ತೆ ಲಿವೋಸಿಟ್ರಿಸನ್ ಎರಡು ಒಂದೇ ಅಂತಲೇ? ಹೂ ನೋಪ್ಪ, ಹಂಗ ನೋಡಕ್ ಹೋದ್ರೆ ಲೆವೋಸಿಟ್ರಿಸಿನ್ ಇನ್ನೂ ಚಲೋ. ಹಂಗೇನ ಹಂಗೇ ಅಂದ, ನಿಂಗೂ ಮೊದ್ಲೇ ಗೊತ್ತಿತ್ತೇನು? ಮತ್ತೆ ಮೊದ್ಲೇ ಒಂಥರ ಕೇಟಾಗಿತ್ತು. ನಾ ಹೇಳಿದ್ರ ನೀ ಎಲ್ ಕೇಳ್ತಿದ್ದಿ? ಶಂಖದಾಗಿಂದ ಬಂದ್ರನೇ ತೀರ್ಥ ಅನ್ನವನಿ, ಅದಕ್ಕ ನೀನ್ ಔಷಧಿ ಅಂಗಡಿ ಅವನ ಕಡೆನೆ ಕೇಳ್ಕೊಂಬರ್ಲಿ ಅಂತ ನಾನೇ ಸುಮ್ಮನಿದ್ದೆ. ಆತ್ ಬಿಡು, ಎಲ್ಲಾ ಗೊತ್ತಿರೋ ಅಂತ ಡೌಲ್ ಮಾಡಬೇಡ. ಎರಡಕ್ಕೂ ಏನ್ ವ್ಯತ್ಯಾಸ ಐತಂತ ಹೋದ್ರ? ಈ ಸಿಟ್ರಜೀನ್ ಏನೈತಲ್ಲ, ಅದು ಒಂದು ಹಿಸ್ಟಮೈನ್ ವಿರೋಧಿ ಔಷಧ. ಅಂದ್ರೆ ಈ ಅಲರ್ಜಿ ಮಾಡೋ ಹಿಸ್ಟಮೈನ್ ಅನ್ನೋ ರಾಸಾಯನಿಕದ ಕ್ರಿಯೆ ಕಮ್ಮಿ ಮಾಡಿ ಅಲರ್ಜಿ ಲಕ್ಷಣ ಕಮ್ಮಿ ಮಾಡುವಂತದ್ದು. ಇಂಥ ಸಿಟ್ರಜಿನ್ದಾಗ ಎರಡು ತರ ಇರ್ತಾವ. ಒಂದಕ್ಕ ಲೆವೋಸಿಟ್ರಜಿನ್ ಅಂತಾರ, ಮತ್ತೊಂದಕ್ಕ ಡೆಕ್ಸ್ಟ್ರೋಸಿಟ್ರಜಿನ್ ಅಂತಾರ. ಎರಡರದ್ದು ರಾಸಾಯನಿಕ ಸೂತ್ರ ಒಂದೇ, ಆದ್ರೆ ಎರಡೂ ಸ್ವಲ್ಪ ಬೇರೆ ಬೇರೆ. ಅಲ್ಲಿ ರಾಸಾಯನಿಕ ಸೂತ್ರ ಒಂದೇ ಅಂತ ಮತ್ತವ್ ಹೆಂಗ್ ಬೇರೆ ಬೇರೆ ಅಕ್ಕವ? ನಿನ್ನ ಎರಡೂ ಅಂಗೈ ಒಂದೇ ತರ ಹೌದಿಲ್ಲೋ. ಬಲ ಅಂಗೈದು ಕನ್ನಡಿ ಬಿಂಬ ಎಡ ಅಂಗೈ, ಆದ್ರೂ ಎರಡು ಕೈ ಬೇರೆ ಬೇರೆ ಅಲ್ಲೇನ? ಇದು ಹಂಗೇನಪ್ಪ, ಎರಡು ಕೈ ಹೆಂಗ್ ಬೇರೆ ಬೇರೆ ಆಗ್ತಾವಲ್ಲೇ? ಅವ್ ಎರಡು ಒಂದೇ ತರ ಅಲ್ಲೇನ? ಅವ್ ಒಂದೇ ತರ ಹೌದು, ಆದ್ರೆ ಒಂದೇ ಅಲ್ಲ. ಈಗ ನೋಡ, ನಾ ನಿನ್ ಎದರಿ ಕುಂತು ನನ್ನ ಬಲಗೈಯಿಂದ ನಿನ್ನ ಎಡಗೆನ್ನೆ ಮೇಲೆ ಜೋರಾಗಿ ಹೊಡಿಯಾಕ್ ಬರ್ತದ, ಆದ್ರೆ ನನ್ನ ಎಡಗೈಯಿಂದ ಅಷ್ಟೇ ಜೋರಾಗಿ ನಿನ್ನ ಎಡಗೆನ್ನೆ ಮೇಲೆ ಹೊಡಿಯಾಕ್ ಬರಂಗಿಲ್ಲ. ಎರಡೂ ಕೈ ಒಂದೇ ಆಗಿದ್ರೆ ಬಲಗೈ ಮಾಡೋ ಎಲ್ಲಾ ಕೆಲಸಾನು ಎಡಗೈ ಅಷ್ಟೇ ಜೋರಾಗಿ ಮಾಡಕ್ ಬರಬೇಕಿತ್ತಲ್ಲ. ಓ ಹೌದಲ್ಲ, ಇದು ನಂಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡ್. ನಾನು ಎರಡು ಕೈ ಒಂದೇ ಅನ್ಕೊಂಡ್ಬಿಟ್ಟಿದ್ನಿ. ಹಿಂಗ ಬಹಳಷ್ಟು ವಸ್ತುಗಳು ಇರ್ತಾವ, ಅವು ಒಂದೇ ಅನಸ್ತಾವ್ ಖರೆ, ಆದ್ರೆ ಬಲಗೈ ಎಡಗೈ ತರ ಬ್ಯಾರೆ ಬೇರೆ ಆಗಿರ್ತಾವ. ಇಂಥವಕ್ಕೆ ಕರ ತತ್ವ ಇರೋ ವಸ್ತುಗಳು, ಅಥವಾ ಇಂಗ್ಲಿಷ್ದಾಗ ಆದ್ರೆ ಖೈರಾಲಿಟಿ ಇರೋ ವಸ್ತುಗಳು ಅಂತ ಅಂತಾರ. ಅಲ್ಲ ದೋಸ್ತ, ಸಿಟ್ರಿಸಿನ್ ಕತೆ ಹೇಳಂದ್ರೆ ನೀ ಏನೋ ಬ್ಯಾರೆ ಕರತತ್ವದ ಪುರಾಣ ತಕೊಂಡ್ ಕುಂತಿಯಲ್ಲ. ಏಳು ತಿಂಗಳಿಗೆ ಹುಡ್ದೋರಂಗ ಆಡ್ಬೇಡ. ಸಿಟ್ರಜೀನಿಗೆ ಬರೋ ಮೊದ್ಲು ಇದನ್ನ ತಿಳ್ಕೋಬೇಕ, ಈ ಕರತತ್ವ ಬರೇ ವಸ್ತುಗಳಲ್ಲಷ್ಟೇ ಅಲ್ಲ, ರಾಸಾಯನಿಕದ ಅಣುಗಳಲ್ಲೂ ಇರ್ತದ. ಅದಕ್ಕ ಮೊದ್ಲು ಕರತತ್ವ ಅಂದ್ರೆ ಏನು ಅಂತ ತಿಳಿಸ್ಲಿಕ್ಕೆ ನಿನ್ ಕಪಾಳಕ್ ಹೊಡಿಬೇಕಾತು. ನೀ ಯಾವ ಕಪಾಳಕ್ ಹೊಡೆದಿಲ್ಲ, ಬರೇ ಹೊಡೆದಿ ಅಂತ ತಿಳ್ಕೊ ಅಂತ ಹೇಳಿದ್ದಿ. ನೀ ಮದ್ಯ ಬಾಯಿ ಹಾಕಿದ್ದಕ್ ಹಂಗಂದೆ. ಅದ ನೋಡ್ ಮತ್ತ, ಆಯ್ತು ಮುಂದೆ ಹೇಳು. ಅದೇನೋ ಅಣುದಾಗೋ ಕರತತ್ವ ಇರ್ತೈತಂದಿಯಲ್ಲ, ಅದನ್ನ ಹೇಳು. ಹೌದು, ಬಹಳಷ್ಟು ಅಣುದಾಗ ಕರತತ್ವ ಇರ್ತೈತಿ. ಹಂಗಿದ್ದಾಗ ಆ ಅಣು ಎರಡು ರೂಪದಾಗಿರ್ತದ. ಇಂಥ ರೂಪಕ್ಕ ಎನಾನ್ಶೋಮರ್ಸ್ ಅಂತಾರ. ಎರಡೂ ಎನಾನ್ಶೋಮರ್ಸ್ ರಚನೆ ಒಂದೇ ತರ ಇರ್ತದ. ಹಂಗ ಎರಡರದ್ದು ಸುಮಾರು ರಾಸಾಯನಿಕ ಗುಣಲಕ್ಷಣಗಳು ಒಂದೇ ತರ ಇರ್ತಾವ. ಆದ್ರೆ ಒಂದು ರೂಪ ಸಮತಲ ಧ್ರುವೀಕೃತ ಬೆಳಕನ್ನ ಬಲಕ್ ಹೊಳಿಸಿದ್ರೆ ಇನ್ನೊಂದು ರೂಪ ಅದೇ ಬೆಳಕನ್ನ ಎಡಕ್ ಹೊಳಿಸ್ತದ. ಹಿಂಗಾಗಿ ಸಮತಲ ಧ್ರುವೀಕೃತ ಬೆಳಕು ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಎಡಕ್ ತಿರುಗಿಸೋ ರೂಪಕ್ಕ ಲೆವೋ ಅಂತಾರ, ಹಂಗ ಇದೇ ಬೆಳಕನ್ನ ಬಲಕ್ ತಿರುಗಿಸೋ ರೂಪಕ್ಕ ಡೆಕ್ಸ್ಟ್ರೋ ಅಂತಾರ. ಓ ಹಂಗಿದ್ರೆ ಈ ಲಿವೋಸಿಟ್ರಿಜನ್ ನಾಗ ಲೆವೋ ಅಂದ್ರೆ ಎಡ ಅಂತಾಯ್ತು. ಹಂಗಿದ್ಮೇಲೆ ಎಡ ಅಣುಗಳೆಲ್ಲ ಎಡಪಂತಿಯನ, ಡೆಕ್ಸ್ಟ್ರೋ ಅಣುಗಳೆಲ್ಲ ಬಲಪಂತಿಯನ? ಏ ಯಾವ ಪಂಥಾನು ಇಲ್ಲ, ಸುಮ್ಮನಿರ. ಹಂಗ ಮೊದ್ಲಿಂದ ಕರ್ಕೊಂಡ್ ಬಂದಾರ, ನಾವು ಹಂಗೆ ಕರೆಯೋಣ. ಮತ್ತೂ ಬೇಕಂದ್ರ ಡೆಕ್ಸ್ಟ್ರೋಕ ಪ್ಲಸ್ ಅಂತಾನು, ಹಂಗ ಲೆವೋಕ್ಕ ಮೈನಸ್ ಅಂತಾನು ಕರೀತಾರ. ಇನ್ನೂ ಆಮೇಲೆ ಡಿ ಎಲ್ ಆರ್ ಎಸ್ ಅಂತೆಲ್ಲ ಹೆಸರಿದಾವ. ಆದ್ರೆ ಹಂಗ್ ಕರಿಯೋದ್ ಹೆಂಗ ಅಂತ ಗೊತ್ತಾಗಬೇಕಂದ್ರ ಅದಕ್ಕೆ ಆ ರಾಸಾಯನಿಕದ ರಚನೆ ಬರೆಯೋದ್ರ ಬಗ್ಗೆ ಬಹಳ ಗೊತ್ತಿರಬೇಕಾಗ್ತದ. ನೀ ನೋಡಿದ್ರೆ ಪಿ ಯು ಸಿ ಕೆಮಿಸ್ಟ್ರಿದಾಗ 35, ನಿಂಗ ಅವೆಲ್ಲ ಬ್ಯಾಡ್ ಬಿಡು. ಆತ್ ಬಿಡಪ್ಪ, ನೀ ದೊಡ್ಡ ಕೆಮಿಸ್ಟ್ರಿ ಅರ್ಧ ಕುಡ್ದಿ ಅಂತ ಗೊತ್ತೈತಿ. ಈಗ ಅದ ಯಾಕೆ ಮೊದ್ಲು ಸಿಟ್ರಿಸಿನ್ ಕೊಡ್ತಿದ್ರ, ಈಗ ಲೆವೋಸಿಟ್ರಿಸಿನ್ ಕೊಡ್ತಾರ, ಅದನ್ನ ಹೇಳು. ಮೊದಲು ಸಿಟ್ರಜೀನ್ ಅಂತ ಕೊಡ್ತಿದ್ರಲ್ಲ, ಅದು ಪ್ಲಸ್ ಮತ್ತ ಮೈನಸ್ ಅಂದ್ರೆ ಡೆಕ್ಸ್ಟ್ರೋ ಮತ್ತು ಲೆವೋ ಎರಡರದ್ದು ಮಿಶ್ರಣ ಇರ್ತಿತ್ತು, ಹೆಚ್ಚು ಕಮ್ಮಿ ಸಮ ಪ್ರಮಾಣದ ಮಿಶ್ರಣ. ಆದ್ರೆ ಈಗ ಏನ್ ಗೊತ್ತಾಗಿದ್ಯಪ್ಪ ಅಂತಂದ್ರ, ಎರಡರಲ್ಲಿ ಖರೇಗೂ ಕೆಲಸ ಮಾಡ್ತಿದ್ದಿದ್ದು ಲೆವೋಸಿಟ್ರಜೀನ್ ಅಂತ. ಈ ಇನ್ನೊಂದೈತಲ್ಲ ಡೆಕ್ಸ್ಟ್ರೋ, ಅದೇನ್ ಹಿಸ್ಟಮೈನ್ ವಿರೋಧಿ ಕೆಲಸ ಮಾಡ್ತಿದ್ದಿಲ್ಲ. ಮೊದಲು ಇದು ಗೊತ್ತಿಲ್ಲದೆ ಎರಡದು ಮಿಶ್ರಣ ಕೊಡ್ತಿದ್ರು. ಆದ್ರೆ ಈಗ ಬರೇ ಲೆವೋ ಅಷ್ಟೇ ಕೆಲಸ ಮಾಡೋದಂತ ಗೊತ್ತಾದ್ಮೇಲೆ ಬರೇ ಲೆವೋಸಿಟ್ರಜಿನ್ ಅಷ್ಟೇ ಕೊಡಕತ್ತಾರ. ಹಿಂಗ ಎರಡು ಎನಾನ್ಶೋಮರ್ದಾಗ ಒಂದು ಮಾತ್ರ ಔಷಧಿ ಆದ್ರ ಅದಕ್ಕೆ ಯೂಟೋಮರ್ ಅಂತಾರ. ಹಂಗ ಅದ್ರ ಇನ್ನೊಂದು ಎನಾನ್ಶೋಮರ್ ಐತಲ್ಲ, ಅದ್ ಏನೂ ಕೆಲಸ ಮಾಡ್ಲಾರ್ದಂಗೂ ಇರಬಹುದು, ಅಥವಾ ತ್ರಾಸ ಮಾಡೋ ಕೆಲಸಾನು ಮಾಡಬಹುದು. ಅಂಥದಕ್ಕ ಡಿಸ್ಟೋಮರ್ ಅಂತಾರ. ಓ ಹಂಗಿದ್ರ ಲೆವೋಸಿಟ್ರಿಜನ್ ಯೂಟೋಮರ್, ಮತ್ತ ಡೆಕ್ಸ್ಟ್ರೋಸಿಟ್ರಿಜನ್ ಡಿಸ್ಟೋಮರ್ ಅಂತಾತ. ಶಾಣೆ ಇದ್ದಿ ನೋಡು, ಜಲ್ದಿ ತಿಳ್ಕೋತಿ. ನೀ ಏನ್ ಗೂಗಲ್ದಾಗ ಸರ್ಚ್ ಮಾಡಿ ತಿಳ್ಕೊಂಡಷ್ಟು ಜಲ್ದಿ ಏನ್ ಅಲ್ಲಿ ಬಿಡು. ಪಾಪ ಅಂತ ಎಲ್ಲ ತಿಳಿಸಿ ಹೇಳಿದ್ರೆ ನನ್ನ ಬುಡಕ್ಕ ಇಡ್ತೀಯಲ್ಲೋ. ಆತ್, ಆದ್ರೂ ಅದ್ ಯಾಕೆ ಹಂಗಾಗಿತ್ತಿ ಅಂತ ಗೊತ್ತಾಗಿಲ್ಲ ನೋಡ್. ಎರಡು ಒಂದೇ ತರದಂತಿ, ಮತ್ತೆ ಎರಡು ಕೆಲಸ ಒಂದೇ ತರ ಮಾಡ್ಬೇಕಿಲ್ಲ? ಆಗಲೇ ಬಲಗೈಯಿಂದ ಎಡಗೆನ್ನೆಗೆ ಹೊಡೆದಿದ್ದ ನೆನಪು ಹಾರದೇನಾ? ಈ ಅಣುಗಳು ಎಲ್ಲಿ ಹೋಗಿ ಹೊಡಿಬೇಕಂತಿರ್ತದಲ್ಲ ಆ ರಿಸೆಪ್ಟರ್ ಜಾಗಕ್ಕೂ ಕರತತ್ವ ಅಂತ ಇರ್ತದ. ಹಿಂಗಾಗಿ ಎರಡರಾಗ ಒಂದ್ ಎನಾನ್ಶೋಮರ್ ಮಾತ್ರ ಅಲ್ಲಿ ಬರೋಬ್ಬರಿ ಹೊಡಿತದ. ಹಿಂಗಿದ್ದಾಗ ಒಂದ್ ಎನಾನ್ಶೋಮರ್ ಮಾತ್ರ ಚಲೋತ್ನಾಗ ಔಷಧಿ ಕೆಲಸ ಮಾಡ್ತದ. ಹಂಗಿದ್ರ ಈ ಬರೀ ಸಿಟ್ರಿಜನ್ ಅಂದ್ರ ಎರಡರದ್ದು ಮಿಶ್ರಣ ಅಂದಿಯಲ್ಲ, ಅದನ್ನ ತಗೊಂಡಾಗ ಇನ್ನೊಂದ್ ಏನ್ ಕೆಲಸ ಮಾಡ್ತೈತಿ? ಅದು ಯಾವ ರಿಸೆಪ್ಟಾರ್ಗೂ ಹೊಡಿಲಾರ್ದಂಗ ಹಂಗೇನೂ ದೇಹದಿಂದ ಹೊರಗೆ ಹೋಗ್ಬಹುದು, ಇಲ್ಲ ಅಂದ್ರೆ ಬೇರೆ ಯಾವುದೋ ರಿಸೆಪ್ಟರ್ ಹೊಡೆದು ಅಡ್ಡ ಪರಿಣಾಮನೂ ಮಾಡಬಹುದು. ಹೇಳಬೇಕಂದ್ರೆ ಈ ಡೆಕ್ಸ್ಟ್ರೋಸಿಟ್ರಜಿನ್ ಜಾಸ್ತಿ ನಿದ್ದೆ ಬರ್ಸ್ತದಂತಾನೂ ಸಂಶೋಧನೆ ನಡೆದೈತಿ. ಹೌದ್ಲೇಪ, ನಾ ಬರೀ ಸಿಟ್ರಿಜಿನ್ ತಗೊಂಡಾಗ ನಂಗೆ ಜೋರ್ ನಿದ್ದೆ ಬಂದಂಗ ಆಕಿತ್ತು. ಇವತ್ತು ಲಿವರ್ ತಗೊಂಡಿನಲ್ಲ, ಇವತ್ತು ನೋಡೋಣ ಜಾಸ್ತಿ ನಿದ್ದೆ ಬರ್ತೈತೋ ಇಲ್ಲೋ. ನೀ ಹೇಳಿದ್ ಕರೆ ಐತೋ ಇಲ್ಲ ನೋಡೋಣ. ನಿಂದ ಏನ್ ಲೆಕ್ಕ ಕಿಡಿಯಕ್ ಬರಂಗಿಲ್ಲ ತಗೋ, ಯಾವ ಗುಳಿಗೆ ತಗೊಳ್ಳಾರ್ದಂಗೂ ನಿದ್ದೆ ಹೊಡಿತಿರ್ತಿ ನೀನ. ಆತ್ ಬಿಡಪ್ಪ, ನಿಂಗೊಂದ್ ನಿದ್ದೆ ಬರಂಗಿಲ್ಲ ಅಂದ್ರೆ ಊರ್ನಾಗ ಯಾರು ನಿದ್ದೆ ಮಾಡಬಾರ್ದೇನ? ನಾ ಮಾಡಬಾರ್ದಂದ್ರ ನೀ ಕೇಳೋನ? ಅದಿರ್ಲಿ, ಆಗ್ಲಿಂದ ಏನೂ ಆರ್ಡರ್ ಮಾಡ್ಲಾರ್ದಂಗ ಬರೇ ಕಥೆ ಹೊಡ್ಕೊಂಡ್ ಕುಂತೇವಿ. ಆ ಮಾಣಿ ನಮ್ಮನ್ನೇ ಗುರಾಯಿಸಕತ್ತಾನ, ಬಡಬಡ ಏನಾದ್ರು ಆರ್ಡರ್ ಮಾಡ. ಒಟ್ನಲ್ಲಿ ನಂಗ್ ಚೆಂಡ ಹಾಕಕ್ಕೆ ಹುಟ್ಟಿ ನೋಡ್ ನೀನ್. ಆತ್ ಏನಾರ ಹೇಳೋಣ, ಅದಕ್ಕೂ ಮೊದ್ಲು ಇದು ಹೇಳ, ಇದೇನ ಬರೇ ಸಿಟ್ರಿಸನ್ ದಾಗ ಹಿಂಗಾಯ್ತು ಅಥವಾ ಬೇರೆದ್ರಾಗು ಹಿಂಗಾಯ್ತು? ಬೇರೆ ಬೇಕಾದಷ್ಟು ಕಡೆ ಹಿಂಗ ಆಗ್ತೈತಿ. ಹೇಳ್ಬೇಕಂದ್ರ ಇದು ಐಬ್ರೂಫಿನ್ ಕೇಳಿಯಲ್ಲ ನೀನ, ಜ್ವರಕ್ಕ ಕೊಡ್ತಾರ ಇಲ್ಲ ಅಂದ್ರೆ ನೋವಿಗೆ ಕೊಡ್ತಾರ. ಅದ್ರಲ್ಲೂ ಡೆಕ್ಸ್ಟ್ರೋ ಮತ್ತೆ ಲಿವೋ ಅಂತ ಇರ್ತದ, ಅದರಾಗ ಬರೇ ಡೆಕ್ಸ್ಟ್ರೋ ಎನಾನ್ಶೋಮರ್ ಮಾತ್ರ ಸಕ್ರಿಯ ಇರ್ತದ. ಆಮೇಲೆ ಈ ವಿಲ್ಸನ್ ರೋಗ ಅಂತ ಒಂದಿರ್ತದ, ಅದಕ್ಕ ಪೆನಿಸಿಲಮೈನ್ ಅಂತ ಔಷಧಿ ಕೊಡ್ತಾರ. ಅದರಾಗ ಎಸ್ ಪೆನಿಸಿಲಮೈನ್ ಅಂತ ಇರ್ತದ ನೋಡು, ಅದು ಮಾತ್ರ ಕೆಲಸ ಮಾಡ್ತದ. ಆರ್ ಪೆನಿಸಿಲಮೈನ್ ಐತಲ್ಲ, ಭಾರಿ ಡೇಂಜರ್ ಐತಿ. ಅಪ್ಪಿತಪ್ಪಿ ಅದನ್ನೇನಾರು ತಗೊಂಡ್ ಬಿಟ್ರೆ ಅದು ಕಣ್ಣ ಕುರುಡು ಮಾಡಿಬಿಡ್ತೈತಿ. ಅದಕ್ಕ ಡಾಕ್ಟರ್ ಕಡೆ ಕೇಳಲಾರ್ದಂಗ ಏನೂ ತಗೊಳ್ಬಾರ್ದು ಅಂತ ಹೇಳೋದು. ಪಮ್ಮು ಮುಗಿಸುವಷ್ಟರಲ್ಲಿ ಮಾಣಿ ಬಿಸಿ ಬಜ್ಜಿ ಮತ್ತು ಚಾ ತಂದಿಟ್ಟಿದ್ದ. ಅದನ್ನು ಮುಗಿಸಿ ಯಥಾ ಪ್ರಕಾರ ಸಮ್ಮು ಮಾಣಿ ತಂದಿಟ್ಟ ಬಿಲ್ಲಿಗೆ ತನ್ನ ಕಿಸೆಯಿಂದಲೇ ಬಾಣ ಬಿಟ್ಟ. ಇದುವರೆಗೂ ಪ್ರಹಸನ ವೈದ್ಯರ ಸಲಹೆಯಂತೆ ಗುಳಿಗೆಯ ಸೇವನೆ ಕೇಳಿದಿರಿ. ರಚನೆ ಡಾಕ್ಟರ್ ವಿನಾಯಕ್ ಕಾಮತ್. ಭಾಗವಹಿಸಿದವರು ಡಾಕ್ಟರ್ ವಿನಾಯಕ್ ಕಾಮತ್, ಡಾಕ್ಟರ್ ಸುಪ್ರೀತ್ ಗಾಂವ್ಕರ್ ಹಾಗೂ ಡಾಕ್ಟರ್ ಮಧುಶ್ರೀ ಪ್ರಭು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಜಾನುವಾರುಗಳಿಗೆ ಬಾಧಿಸುವಂತಹ ವಿವಿಧ ರೋಗಗಳು ಹಾಗೂ ಅವುಗಳ ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ, ಅವುಗಳ ಚಿಕಿತ್ಸೆ ಹಾಗೂ ಹತೋಟಿ ಕ್ರಮವನ್ನು ಯಾವ ರೀತಿ ನಮ್ಮ ರೈತರು ಅನುಸರಿಸಬೇಕು, ಈ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಕಾಲುಬಾಯಿ ಜ್ವರ ಅಥವಾ ಫುಟ್ ಅಂಡ್ ಮೌತ್ ಡಿಸೀಸ್, ಈ ರೋಗವು ಎಲ್ಲ ಸೀಳು ಗೊರಸುಳ್ಳಂತಹ ಪ್ರಾಣಿಗಳಲ್ಲಿ ಅಂದರೆ ದನ, ಎಮ್ಮೆ, ಹಂದಿ, ಕುರಿ, ಮೇಕೆ, ವನ್ಯಜೀವಿಗಳು ಇವುಗಳಲ್ಲಿ ಕಾಣಿಸಿಕೊಳ್ಳಬಹುದು. ಇದೊಂದು ವೈರಸ್ ಕಾಯಿಲೆಯಾಗಿದ್ದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬಹಳ ಬೇಗನೆ ನೇರ ಸಂಪರ್ಕ ಹಾಗೂ ಗಾಳಿಯ ಮೂಲಕ ಹರಡಬಹುದು. ಈ ರೋಗದ ಲಕ್ಷಣಗಳು ಈ ರೀತಿಯಾಗಿರುತ್ತವೆ: ವಿಪರೀತ ಜ್ವರ ಅಂದರೆ ಸುಮಾರು 100 ರಿಂದ 107 ಡಿಗ್ರಿ ಫ್ಯಾರನ್ಹೈಟ್ ಜ್ವರ ಇರಬಹುದು, ನೀರು ಇಲ್ಲವೇ ಆಹಾರವನ್ನು ಸೇವಿಸುವುದಕ್ಕೆ ತೊಂದರೆ ಉಂಟಾಗುತ್ತದೆ, ಹಾಲು ಬತ್ತಿ ಹೋಗ್ತದೆ, ಬಾಯಿಯಲ್ಲಿ ಚಿಕ್ಕ ನೀರ್ಗುಳ್ಳೆಗಳಾಗಿ ಕ್ರಮೇಣ ಒಡೆದು ಜೊಲ್ಲು ಸುರಿತಾ ಇರುತ್ತದೆ, ಇನ್ನೂ ಉಲ್ಬಣಗೊಂಡಲ್ಲಿ ನಾಲಿಗೆಯ ಮೇಲಿನ ಪದರವೇ ಕಿತ್ತು ಬರಬಹುದು, ಕಾಲಿನ ಗೊರಸಿನ ಮಧ್ಯೆ ಹುಣ್ಣುಗಳಾಗಿ

ಧರ್ಮಾನಿಷ್ಠೆಗಳಿಂದ ನಿತ್ಯದಿದಾನ ಧರ್ಮಾನಿಷ್ಠೆಗಳಿಂದ ಎನ್ನ ಮಾನವನರಿತು ನೀ ಬಾಳೆನು ತಲೆ ಹರಸುತ ಕಟ್ಟಿದಾನೆ ಕರಿಮಾಣಿ ಕರಿಮಾಣಿ ಎಂಬುವುದು ಪರಮ ಪವಿತ್ರವಿದು ಕರಿಮಾಣಿ ಎಂಬುವುದು ಪರಮ ಪವಿತ್ರವಿದು ನಾರಿಯಾರಿಗೆ ಸಕಲ ಸೌಭಾಗ್ಯವರವು ದುರಿತ ದೋಷಗಳು ಪರಿಹಾರವಪ್ಪುದು ಪರಮಾಪತಿವ್ರತೆಯಾಗಿ ನೀ ಬಾಳೆನು ತಹರಸುತ ಕಟ್ಟಿದಾನೆ ಕರಿಮಾಣಿ ನಾರಿಮಣಿಯ ಮರು ಆರತಿಗಳ ಬೆಳಗಿ ನಾರಿಮಣಿಯ ಮರು ಆರತಿಗಳ ಬೆಳಗಿ ವೈದಿಕರೆಲ್ಲರೂ ವೇದ ಘೋಷದಲ್ಲಿ ಒದಗಿದ ಸುಮುಹೂರ್ತದಿ ಸುದತಿ ಮಣಿಯ ಕರವ ವರನ ಕೈಯೊಳಗಿಡುತ್ತವೆ ದೋಕ್ತದಿ ಆಶೀರ್ವದಿಸಿದರೆ ಹರುಷಾದಿ ದಂಪತಿಯರಿಗೆ ಶುಭ ಮಂಗಳ ಕೋರುತ ದಂಪತಿಯರಿಗೆ ಶುಭ ಮಂಗಳ ಕೋರುತ ಕಂತು ಪೀತನ ದಯೆಯಿಂದಲೀ ಬಾಳಿ ಅರಿತು ಶ್ರೀ ಗುರುವಿನ ಸ್ಮರಣೆಯ ಮಾಡುತ್ತ ನಿರತದಿ ಸೌಖ್ಯದಿ ಬಾಳಿರೆಂದೆನುತ್ತ ಸಕಲ ಬಂಧುಗಳು ಹರಸಿದ ನೂರ್ಕಾಲವಾಗೆ ಚೆನ್ನಾಗೆ ಸುಖ ಬಾಳಿ ದಂಪತಿಯರೇ ನೀವು ಶ್ರೀ ಹರಿದಯೇಯಲಿ ನೂರ್ಕಾಲವಾಗೆ ಚೆನ್ನಾಗಿ